ಅರಿವು ಅನ್ನುವಂತಹ ವಿಷಯವನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎನ್ ಸುರೇಖ ಅವರು. ಸುರೇಖ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರ ಜೊತೆಗೆ ಇಂದಿನ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಮತ್ತೋರ್ವ ಅತಿಥಿ ಹಾಸನದ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಹೆಚ್ಎಂ ಶಿವಮೂರ್ತಿ ಅವರು. ಶಿವಮೂರ್ತಿ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಹಾರ ಅಂತ ಅಂದ್ರೆ ಏನು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಆದ್ರೂ ವೈಜ್ಞಾನಿಕವಾಗಿ ಅದಕ್ಕೊಂದು ವ್ಯಾಖ್ಯಾನವನ್ನ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಆಹಾರ ಅಂತ ಅಂದ್ರೆ ಏನು ಮೇಡಮ್? ಸರ್, ವಿಶ್ವಸಂಸ್ಥೆ ಆರೋಗ್ಯ ಹೇಳೋದಾದ್ರೆ ಆರೋಗ್ಯ ಅಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸ್ವಸ್ಥವಾಗಿರೋದು ಆರೋಗ್ಯ. ನಾವ್ ಅನ್ಕೊಂತೀವಿ ಕೇವಲ ದೈಹಿಕವಾಗಿ ನಾವು ಆರೋಗ್ಯವಾಗಿದ್ದರೆ ಮಾತ್ರ ಅದು ಆರೋಗ್ಯ ಅನ್ಕೊಂತೀವಿ. ಅದು ಒಂದು ತಪ್ಪು ಭಾವನೆ ಸರ್. ನಾವು ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿಯೂ ಮತ್ತೆ ಭಾವನಾತ್ಮಕವಾಗಿಯೂ ಸ್ವಸ್ಥವಾಗಿರೋದಕ್ಕೆ ಆರೋಗ್ಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದೇ ರೀತಿ ನಾವು ಹೇಳೋದಾದ್ರೆ ಇನ್ನೊಬ್ರು ನಮ್ಮ ಮೇರಿ ಬೇಕರ್ ರೆಡ್ಡಿ ಅನ್ನೋರು ಹೇಳ್ತಾರೆ, ರೋಗ ಎನ್ನುವುದು ಕೇವಲ ಮಾನಸಿಕ ಸ್ಥಿತಿಯೇ ಹೊರತು ದೈಹಿಕ ಸ್ಥಿತಿ ಅಲ್ವೇ ಅಲ್ಲ ಅಂತ. ಅಂದ್ರೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಸ್ವಸ್ಥವಾಗಿರೋದಕ್ಕೆ ನಾವು ಆರೋಗ್ಯ ಅಂತ ಕರಿಬಹುದು. ಇನ್ನೊಂದು ಹೇಳೋದಾದ್ರೆ ಮಾರ್ಟಿನ್ ಶೆರ್ಮನ್ ಅವರು ಒಂದು ಕೃತಿ ಬರೆದಿದ್ದಾರೆ, ವೆಲ್ನೆಸ್ ಅಟ್ ವರ್ಕ್ ಪ್ಲೇಸ್ ಅಂತ. ಅದರಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಜನರ ರೋಗ ರುಜಿನಿಗಳನ್ನು ನಾವು ವಾಸಿ ಮಾಡಿದರೆ ಅವರಿಗೆ ಒಂದು ದಿನ ಮಾತ್ರ ನಾವು ಸಂತೋಷವಾಗಿ ಇಡಬಹುದು, ಆದ್ರೆ ಅವರಿಗೆ ನಾವು ಆಹಾರ, ವಿಹಾರ, ವಿಚಾರ, ಶಿಸ್ತು, ಶಿಷ್ಟಾಚಾರಗಳನ್ನ ಕಲಿಸಿದ್ರೆ ಜನರನ್ನು ಇಡೀ ಜೀವಮಾನದಲ್ಲಿ ಸುಖಿ, ಸಂತೋಷ ಮತ್ತು ಆರೋಗ್ಯವಾಗಿರುವಂತೆ ಮಾಡಬಹುದಂತ ಅವರ ಕೃತಿಯಲ್ಲಿ ಹೇಳುತ್ತಾರೆ ಸರ್. ಆಹಾರ ಅಂದ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ಬರೀ ದೇಹದ ಹಸಿವನ್ನ ನೀಗಿಸೋದು ಅಂತ ತಿಳ್ಕೊತೀವಿ. ಆದ್ರೆ ಎಷ್ಟೋ ಬಾರಿ ನಾವು ಆಹಾರದ ಕಾರ್ಯಗಳನ್ನೇ ಮರೆತು ಬಿಡ್ತೀವಿ. ಯಾಕಂದ್ರೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಈಗ ಅರಿಬರಿ ಲೈಫ್ ಎಲ್ಲಾರ್ದು, ನಾವ್ ಏನ್ ತಿಂತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನ್ ಹೊರಗಡೆ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ರಕ್ತದೊತ್ತಡ, ಮಧುಮೇಹ ಅಂತ ಕಾಯಿಲೆಗಳು ಇಂದ ಹಿಡಿದು ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಇತ್ತೀಚೆಗೆ ಒಂದು ಆಹಾರ ಪದ್ಧತಿ ಅವೈಜ್ಞಾನಿಕವಾಗಿದೆ. ಆಹಾರ ವಿವಿಧ ಕಾರ್ಯಗಳನ್ನ ಮಾಡುತ್ತೆ, ಸಾಮಾಜಿಕ ಕಾರ್ಯ. ನಮ್ಮ ಮೇಡಮ್ ಹೇಳಿದಂಗೆ ಸಾಮಾಜಿಕ ಕಾರ್ಯದಲ್ಲೂ ಅದು, ಈಗ ಒಂದು ಫ್ರೆಂಡ್ ಸಿಗ್ತಾರೆ ನಮಗೆ, ಒಂದು ಫುಡ್ ಅನ್ನ ಆಫರ್ ಮಾಡ್ತೀವಿ ಅಂದ್ರೆ ಸೋಷಿಯಲ್ ಅಕ್ಸೆಪ್ಟೆನ್ಸ್, ಅದು ನಾವು ನಿಮ್ಮನ್ನ ಒಪ್ಕೊಂಡಿದೀವಿ ಅನ್ನೋದಕ್ಕೆ ತೋರಿಸುವಂತ ಪ್ರೀತಿ ಪೂರ್ವಕ ಅಂದ್ರೆ ಅದು ಒಂದು ಆಹಾರದ ಒಂದು ಕಾರ್ಯ ಅಂತ ನಾವು ಹೇಳುದು. ಆಹಾರ ಅಂತ ಅಂದ್ರೆ ಅದು ಕೇವಲ ಒಂದು ವಸ್ತು ಅಥವಾ ಒಂದು ಇದಲ್ಲ, ಆಹಾರ ಅಂತ ಅಂದ್ರೆ ಅದು ಪೋಷಕಾಂಶಗಳ ಆಹಾರ. ಆದ್ರೆ ನಮ್ಮ ದೇಹಕ್ಕೆ ಈ ಪೋಷಕಾಂಶ ಅನ್ನುವಂಥದ್ದು ಏನಿದೆಯೋ ಸಮತೋಲಿತವಾದಂತಹ ಪ್ರಮಾಣದಲ್ಲಿ ದೊರಕಬೇಕು, ಆವಾಗ ಮಾತ್ರ ಅದು ಪರಿಪೂರ್ಣವಾದಂತಹ ಆಹಾರ ಅಂತ ಹೇಳಿ ಅನ್ಸುತ್ತೆ ಅನ್ನುವಂಥದ್ದು. ಎಲ್ಲರಿಗೂ ಕೂಡ ಆಹಾರದ ಒಂದು ಪರಿಚಯ ಇದೆ, ಆಹಾರ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿದೆ. ಆದ್ರೂ ಕೂಡ ಆಹಾರಕ್ಕೆ ಒಂದು ದಿವಸ ಅಂತ ಹೇಳಿ ನಾವು ನಿಗದಿಯನ್ನು ಮಾಡಿ ಪ್ರತಿ ವರ್ಷವೂ ಕೂಡ ವಿಶ್ವ ಆಹಾರ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಏನು ಇದರ ಮಹತ್ವ? 1945 ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆಯನ್ನು ಒಂದು ಸಂಸ್ಥಾಪನೆ ಮಾಡಿತು. ಆ ಒಂದು ಸವಿನೆನಪಿಗಾಗಿ ಈ ಒಂದು ವಿಶ್ವ ಆಹಾರ ದಿನವನ್ನು ಆಚರಿಸ ಬರ್ತಾ ಇದ್ದಾರೆ. ಕ್ರಮೇಣ ಇದು ಏನಾಯ್ತು ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ವಿಶ್ವದ ಎಲ್ಲ ಜನರು ಹಸಿವಿನ ವಿರುದ್ಧ ಹೋರಾಡಲು ಇರುವಂತ ದಿನ ಅಂತ ಜಾಗತಿಕ ಮಟ್ಟದಲ್ಲಿ ಅದನ್ನ ಗುರುತಿಸ್ತಾ ಮಾಡ್ತಾ. ಅದಕ್ಕೆ ಒಂದು ನಾನು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಆ ಟೈಮಲ್ಲಿ ಭೀಕರ ಯುದ್ಧ ಶುರು ಆಯ್ತು. ಸೊ ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಸೊ ನಮ್ಮ ಸೈನಿಕರಿಗೇನೆ ಊಟ ಇಲ್ಲದಂತ ಒಂದು ಪರಿಸ್ಥಿತಿ ಬಂದವಾಗ ಅವರು ನಮ್ಮ ಜನಕ್ಕೆ ಏನು ಕರೆ ಕೊಟ್ರು ಅಂದ್ರೆ, ಎಲ್ರು ಒಂದು ದಿನ ನಾವು ಉಪವಾಸ ಮಾಡೋಣ. ಆ ದಿನ ಸೋಮವಾರ ಕೂಡ ಹೋಟೆಲ್ ಕೂಡ ಬಂದ್. ಆ ಒಂದೇನು ಸೋಮವಾರ ನಾವು ಉಪವಾಸ ಇದ್ದ ಜನರ ಏನ್ ಆಹಾರ ಉಳಿಯುತ್ತಿತ್ತಲ್ಲ, ಅದನ್ನ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಸೈನಿಕರಿಗೆ ಕೊಟ್ಟು ಕಳಿಸ್ತಾ ಇದ್ರು. ಸೊ ಅದೇ ಕಾರಣದಿಂದ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಸ್ಲೋಗನ್ ಕೂಡ ಹೊರಗೆ ಬಂತು. ಮತ್ತೆ ಇವಾಗ್ಲೂ ಕೂಡ ಕೆಲವೊಂದು ಧಾರ್ಮಿಕ ಮತ್ತೆ ಈ ಉಪವಾಸ ಆಚಾರ ವಿಚಾರ ಇದ್ದ ಜನ ಈಗೂ ಶಾಸ್ತ್ರಿ ಸೋಮವಾರ ಅಂತ ಮಾಡ್ತಾರೆ. ಬಟ್ ವೈಜ್ಞಾನಿಕವಾಗಿ ಅದು ತುಂಬಾ ಒಳ್ಳೇದು, ನಮ್ಮ ಬಾಡಿಯಲ್ಲಿ ಡಿಟಾಕ್ಸಿಫೈ ಆಗುತ್ತೆ. ಅದು ಒಂದು ದಿನ ನಾವು ಉಪವಾಸ ಇದ್ವಿ ಅಂತಂದ್ರೆ ನಮ್ಮ ಬಾಡಿಯಲ್ಲಿರುವ ಕಲ್ಮಶಗಳನ್ನೆಲ್ಲ ಅದು ಹೊರಗಾಕುತ್ತೆ. ಸೊ ಇದು 16 ಒಂದು ವಿಶೇಷ ಸರ್. ಮೇಡಮ್, ತಾವಾಗ್ಲೇ ಹೇಳಿದಾಗೆ ನಾವು ಬಹಳ ಆರೋಗ್ಯದಾಯಕವಾಗಿ ಇರಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಆಹಾರವನ್ನು ನಾವು ಹೊಂದಬೇಕು. ಈ ಎಲ್ಲಾ ಬಗೆಯ ಆರೋಗ್ಯಗಳು ಕೂಡ ನಮ್ಮದಾಗಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಮತ್ತೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಸರ್, ಈಗ ಶಿವಮೂರ್ತಿ ಸರ್ ಹೇಳಿದ್ರು, ಆಹಾರ ಕೇವಲ ನಮ್ಮ ಪೋಷಕಾಂಶ ಅಷ್ಟೇ ಒದಗಿಸೋದಿಲ್ಲ, ಬೇರೆ ಎಲ್ಲ ಚಟುವಟಿಕೆಗಳನ್ನು ಅದು ಕಾರ್ಯವನ್ನು ಮಾಡುತ್ತದೆ. ಅಂದ್ರೆ ಸಾಮಾಜಿಕವಾಗಿ ಅವ್ರು ಹೇಳಿದ್ರು, ನಾವು ಫ್ರೆಂಡ್ಸ್ಗೆ, ರಿಲೇಟಿವ್ಸ್ ಆ ಒಂದು ಸಂತೋಷದಲ್ಲಿ ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕವಾಗಿ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ನಮ್ಮಲ್ಲಿರುವ ಭಾವನೆಗಳು ಉತ್ತೇಜ ತಗೊಂಡು ಒಂದು ಸಂತೋಷವಾಗಿ ನಾವು ಆಹಾರವನ್ನ ಸ್ವೀಕರಿಸ್ತೇವೆ. ನೀವೀಗ ಆಹಾರ ಅಂತಂದ್ರೆ ನಾವು ಊಟ ಮಾಡೋ ಆಹಾರದಲ್ಲಿ ಎರಡು ಇದು ಇರುತ್ತವೆ ಸರ್. ಒಂದ್ಸತಿ ನಾವು ಸಂತೋಷದಿಂದ ಊಟ ಮಾಡಿದವಾಗ, ಎಲ್ಲರ ಜೊತೆ ಊಟ ಮಾಡಿದವಾಗ, ಆ ಊಟ ಮಾಡಿದ ಆಹಾರದ ಪರಿಣಾಮವೇ ಬೇರೆ ಇರುತ್ತೆ. ನಾವು ಒತ್ತಡದಲ್ಲಿ ಊಟ ಮಾಡಿದವಾಗ ಅವಾಗ ಆಹಾರದ ಮೇಲೆ ಆಗುವ ಪರಿಣಾಮನೇ ಬೇರೆ ಇರುತ್ತೆ. ಈಗ ನೀವು ಕೇಳಿದ್ರಿ ಆಹಾರದಲ್ಲಿ ಎಷ್ಟು ಮೂಲಗಳು, ಯಾವ ರೀತಿಯೆಲ್ಲ ಆಹಾರ ನಾವು ತಗೊಳ್ಬೇಕಂತ. ಸೊ ಸಮತೋಲನ ಆಹಾರ ಅಂತಂದ್ರೆ ನಮಗೆ ಬೇಕಾದ ಪೋಷಣಗಳನ್ನು ನಮ್ಮ ದೇಹಕ್ಕೆ ಸಮ ಪ್ರಮಾಣದಲ್ಲಿ ತಗೊಳ್ಳುವ ಒಂದು ಆಹಾರವನ್ನ ಅಥವಾ ಪೋಷಕಾಂಶಗಳನ್ನ ನಾವು ಸಮತೋಲನ ಆಹಾರ ಅಂತ ನಾವು ಕರಿತೇವೆ. ಸೊ ಈ ಆಹಾರದಲ್ಲಿ ನಾವು ಐದು ವಿಂಗಡೆಯಾಗಿ ಮಾಡ್ಕೊಂಡಿದ್ದೇವೆ ಸರ್. ಸೊ ಅದರಲ್ಲಿ ಏನಂತಂದ್ರೆ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳನ್ನ ಫಸ್ಟ್ ಗುಂಪಾಗಿ ನಾವು ವಿಂಗಡಿಸ್ತೇವೆ. ಸೊ ಇವರ ಮೇನ್ ಉದ್ದೇಶ ಅಂತಂದ್ರೆ ಇವು ನಮಗೆ ನಮ್ಮ ದೈನಂದಿನ ಚಟುವಟಿಕೆಗೆ ಬೇಕಾಗುವ ಒಂದು ಶಕ್ತಿಯನ್ನು ಕೊಡುತ್ತವೆ. ಸೊ ನಮ್ಮ ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಅಥವಾ ಜೋಳ ಇರ್ಬೋದು, ಹೆಸರುಕಾಳು ಇರ್ಬೋದು, ಬೇಳೆಕಾಳು ಇರ್ಬೋದು, ಇವನ್ನೆಲ್ಲ ನಾವು ಒಂದು ಗುಂಪಾಗಿ ವಿಂಗಡಿಸಿದ್ದೇವೆ. ಸೊ ಅವಕ್ಕೆ ನಾವು ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯ ಅಂತ ಕರಿತೇವೆ. ಸೊ ಈ ಏಕದಳ ಧಾನ್ಯಗಳಿಂದ ನಮಗೆ ಮೇನ್ ಆಗಿ ಸಿಗೋದು ಕಾರ್ಬೋಹೈಡ್ರೇಟ್, ಅಥವಾ ನಾವೇನಂತ ಕರಿತೀವಿ ಸಂಕೀರ್ಣ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಕರಿತೇವೆ ಅದಕ್ಕೆ. ನೆಕ್ಸ್ಟ್ ದ್ವಿದಳ ಧಾನ್ಯಗಳಿಂದ ನಮಗೇನ್ ಸಿಗುತ್ತೆ ಅಂತಂದ್ರೆ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಅಂತಂದ್ರೆ ಸಸಾರಜನಕ. ಸೊ ಸಸಾರಜನಕ ಅಂತಂದ್ರೆ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ ಇಂದ ಏನಾಗುತ್ತೆ, ಪ್ರೋಟೀನ್ ಆಗುತ್ತೆ. ಸೊ 24 ಅಮೈನೋ ಆಸಿಡ್ಗಳು ನಮ್ಗೆ ಎಲ್ಲಿಂದ ಸಿಗುತ್ತೆ, ಈ ನಾವೇನ್ ದ್ವಿದಳ ಧಾನ್ಯ ತಿಂತೇವಲ್ಲ, ಬೇಳೆಕಾಳುಗಳನ್ನ ತಿಂತೇವಲ್ಲ, ಸೊ ಅದರಿಂದ ನಮಗೆ ಸಿಗುತ್ತೆ. ಎರಡನೇ ಗುಂಪು ಅಂತಂದ್ರೆ ತರಕಾರಿಗಳು. ಸೊ ಆ ತರಕಾರಿಗಳಲ್ಲಿ ಅಗೇನ್ ನಾವು ಮೂರು ವಿಧವನ್ನ ವಿಂಗಡಿಸಿದೇವೆ, ಹಸಿರು ತರಕಾರಿಗಳು ಮತ್ತೆ ಕೇವಲ ತರಕಾರಿಗಳು, ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂತ ನಾವು ಮಾಡಿದ್ದೇವೆ. ಸೊ ಇದರಿಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಸಿಗುತ್ತೆ, ಅಂತಂದ್ರೆ ಜೀವಸತ್ವಗಳು ಮತ್ತೆ ಖನಿಜಾಂಶಗಳು. ಸೊ ಈ ಜೀವಸತ್ವ ಮತ್ತೆ ಖನಿಜಾಂಶಗಳ ಮುಖ್ಯ ಕಾರ್ಯ ಅಂತಂದ್ರೆ ಮೆಟಬಾಲಿಸಂ ಮತ್ತೆ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ನಮ್ಮ ಚಯಾಪಚನ ಕ್ರಿಯೆಗಳಲ್ಲಿ ಅವೇನಾಗ್ತಾವ, ಮೇನ್ ಆಗಿ ನಮ್ಗೆ ಹೆಲ್ಪ್ ಮಾಡ್ತಾವು. ಮತ್ತೆ ಆಸ್ ಅ ಪ್ರೊಟೆಕ್ಟಿವ್, ನಮ್ಗೆ ರಕ್ಷಾ ಕವಚವಾಗಿ ಈ ಜೀವಸತ್ವಗಳು ಮತ್ತೆ ಖನಿಜಗಳು ನಮ್ಗೆ ರಕ್ಷಾ ಕವಚವಾಗಿ ನಮ್ಮಲ್ಲಿ ಇರ್ತಾವ. ನೆಕ್ಸ್ಟ್ ನಾವು ಗುಂಪು ಮಾಡೋದಂದ್ರೆ ಫ್ರೂಟ್ಸ್. ಸೊ ಅದರಲ್ಲಿ ನಾವು ಹಣ್ಣುಗಳು ಅಂತ ನಾವು ಕರಿತೇವೆ. ಸೊ ಈ ಹಣ್ಣುಗಳಲ್ಲಿ ನಾವು ಮತ್ತೆ ಎರಡು ವಿಧವಾಗಿ ವಿಂಗಡಿಸ್ತೇವೆ. ಎಲ್ಲಾ ಜನರಲ್ ಆಗಿ ಒಂದು ಹಣ್ಣುಗಳು ಮತ್ತೆ ಹಳದಿ ಮತ್ತು ಆರೆಂಜ್ ಕಲರ್, ಕೇಸರಿ ಬಣ್ಣದ ಹಣ್ಣುಗಳು. ಸೊ ಹಳದಿ ಮತ್ತೆ ಆರೆಂಜ್ ಕಲರ್ ಕೇಸರಿ ಯುಕ್ತ ಏನು ಬಣ್ಣಗಳದ್ದು ಹಣ್ಣುಗಳಿರುತ್ತವಲ್ಲ ಸರ್, ಅದರಲ್ಲಿ ವೈಟಮಿನ್ ಎ ಅಂದ್ರೆ ಜೀವಸತ್ವ ಎ ಅನ್ನೋ ಒಂದು ಜೀವಸತ್ವ ನಮಗೆ ಹೇರಳವಾಗಿ ದೊರೆಯುತ್ತದೆ. ಇನ್ನು ಮೂರನೇ ಗುಂಪು ಬಂತಂದ್ರೆ ಹಾಲು, ಮೊಟ್ಟೆ ಮತ್ತೆ ಮಾಂಸಗಳು. ಸೊ ಇದರಿಂದ ನಮಗೆ ಮೇನ್ ಸಿಗೋದಂದ್ರೆ ಪ್ರೋಟೀನ್, ಸಸಾರಜನಕ ಈ ಗುಂಪಿನಿಂದ ನಮಗೆ ಸಿಗುತ್ತೆ. ನಮಗೆಲ್ಲ ಗೊತ್ತಿರಂಗೆ ಸಸಾರಜನಕ ಹುಟ್ಟಿದ ಮಗುವಿನಿಂದ ಸಾಯುವ ವೃದ್ಧರಿಗೂ ಬೇಕಾಗುತ್ತೆ. ಯಾಕಂತಂದ್ರೆ ಅವು ನಮ್ಮ ಬೆಳವಣಿಗೆಯಲ್ಲಿ, ನಮ್ಮ ವಿಕಾಸದಲ್ಲಿ, ಆಮೇಲೆ ನಮ್ಮ ಬಾಡಿಯಲ್ಲಿ ಆಗಿರುವ ಒಂದು ರಿಪೇರ್ ಅಥವಾ ವೇರ್ ಅಂಡ್ ಟೇರ್ ಅಂತ ನಾವೇನ್ ಕರಿತೇವೆ, ಡೆಡ್ ಸೆಲ್ಸ್ ನ ಮತ್ತೆ ರೀಜೆನುವೇಟ್ ಮಾಡಿ ಮತ್ತೆ ನಮಗೆ ಅದು ಚರ್ಮದ ಒಂದು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಾಲ್ಕನೇ ಗುಂಪು ಅಂತಂದ್ರೆ ನಾವು ಕೊಬ್ಬು. ಸೊ ಎಲ್ಲರೂ ಅನ್ಕೊಂತಾರೆ ಕೊಬ್ಬು ಕೆಟ್ಟದ್ದಂತ, ತಪ್ಪು ಕಲ್ಪನೆ ಅದು. ಕೊಬ್ಬು ನಮಗೆ ಸಮ ಪ್ರಮಾಣದಲ್ಲಿ ದಿನನಿತ್ಯದ ಆರೋಗ್ಯದಲ್ಲಿ ಬೇಕಾಗುತ್ತೆ. ಅದರಲ್ಲಿ ಎರಡು ಟೈಪ್ ಇದಾವೆ, ಒಂದು ಸ್ಯಾಚುರೇಟೆಡ್ ಮತ್ತೆ ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ. ಈ ಸ್ಯಾಚುರೇಟೆಡ್ ಏನ್ ಫ್ಯಾಟಿ ಆಸಿಡ್, ಸಿಂಗಲ್ ಬಾಂಡ್, ಇವು ನಮಗೆ ವನಸ್ಪತಿ ಪಾಮ್ ಆಯಿಲ್ ಅಲ್ಲಿ ಸಿಗುತ್ತೆ. ಸೊ ರಿಫೈನ್ಡ್ ಆಗಿರೋದಿಲ್ಲ, ಸೊ ಹಂಗಾಗಿ ಅದರಿಂದ ಸ್ವಲ್ಪ ಹಾನಿ ಇರುತ್ತೆ. ವೇರಸ್ ನಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಏನಿರುತ್ತಲ್ಲ, ಅಲ್ಲಿ ಡಬಲ್ ಬಾಂಡ್ ಇರುತ್ತೆ. ಸೊ ಅಲ್ಲಿ ನಮಗೆ ಆ ಒಂದು ಪ್ಯೂಫಾ ಅಂತ ನಾವೇನ್ ಕರಿತೀವಿ, ಈಗ ನೀವು ಅಡ್ವರ್ಟೈಸ್ ಅಲ್ಲೆಲ್ಲ ನೋಡಿರ್ಬೋದು, ಪ್ಯೂಫಾ ಇದೆ, ಆಮೇಲೆ ವೈಟಮಿನ್ ಎ ಇದೆ, ಇ ಇದೆ ಅಂತ. ಸೊ ಈ ಕೊಬ್ಬಿನಾಂಶವು ನಮ್ಮ ಚರ್ಮಕ್ಕೆ, ಮೇನ್ಲಿ ನಾವು ಕೊಬ್ಬಿನಾಂಶ ತಿಂದಿಲ್ಲ ಅಂತಂದ್ರೆ ನಮಗೆ ಫೆರಿನೋಡರ್ಮ ಅನ್ನುವ ಒಂದು ಚರ್ಮ ಕಾಯಿಲೆ ಬರುತ್ತೆ. ಮತ್ತೆ ವೈಟಮಿನ್ ಎ, ಇ, ಡಿ, ಕೆ ಇವೆಲ್ಲ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು. ಈ ಜೀವಸತ್ವಗಳು ಎ, ಡಿ, ಇ, ಕೆ ನೀವು ತಿಂತಾ ಇದೀರಿ, ಆದ್ರೆ ಸರಿ ಪ್ರಮಾಣದಲ್ಲಿ ಕೊಬ್ಬು ತಿಂತಾ ಇಲ್ಲ ಅಂದ್ರೆ ಅವು ತಗೊಂಡು ನಮ್ಗೆ ಏನು ಲಾಭ ಆಗೋದಿಲ್ಲ. ಯಾಕಂತಂದ್ರೆ ಈ ಎಲ್ಲ ಜೀವಸತ್ವಗಳು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು. ನಮಗೆ ಈ ಜೀವಸತ್ವಗಳು ಬೇಕಂತಂದ್ರೆ ಅಷ್ಟೇ ಪ್ರಮಾಣದಲ್ಲಿ ನಾವು ಕೊಬ್ಬನ್ನು ತಿನ್ಲೇಬೇಕಾಗತ್ತೆ. ಅಂದ್ರೆ ಪ್ಯೂಫಾ, ರಿಫೈನ್ಡ್ ಆಯಿಲ್ ಅಂತ ನಾವೇನ್ ಕರಿತೇವಲ್ಲ ಅದನ್ನ. ಸೊ ಈ ಎಣ್ಣೆ ಅಂತ ಬಂದವಾಗ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನಾವೀಗ ನಮ್ಗೆ ಸೋಯಾಬೀನ್ ಸಿಗ್ತಾ ಇದೆ, ಸನ್ಫ್ಲವರ್ ಸಿಗ್ತಾ ಇದೆ, ಆಮೇಲೆ ರೈಸ್ ಬ್ರ್ಯಾನ್ ಆಯಿಲ್ ಸಿಗ್ತಾ ಇದೆ. ಸೊ ನಾವೇನ್ ಮಾಡ್ತೇವೆ, ನಮ್ಮ ಅಜ್ಜಿ ತಾತ ಕಾಲದಿಂದನು ನಾವು ಬರೀ ಕಡಲೆ ಬೀಜದ ಎಣ್ಣೆನೆ ತಿಂತಾ ಇದೀವಿ ಮೇಡಮ್, ನಾವೇನು ತಿನ್ನೋದೇ ಇಲ್ಲ ಅಂತ ನಂಗೆ ತುಂಬಾ ಜನ ಇನ್ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಹೇಳ್ತಿರ್ತಾರೆ. ಅದು ತಪ್ಪು. ಇವಾಗ ಏನ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಆಯಿಲ್ ಯೂಸ್ ಮಾಡಿ, ನೀವ್ ಈ ವಾರ ಕಡಲೆ ಬೀಜದ ಎಣ್ಣೆ ಯೂಸ್ ಮಾಡ್ತೀರಿ ಅಂತಂದ್ರೆ ನೆಕ್ಸ್ಟ್ ವಾರ ಸನ್ಫ್ಲವರ್ ದು ಸೂರ್ಯಕಾಂತಿ ಎಣ್ಣೆನ ಯೂಸ್ ಮಾಡಿ, ಅದ್ರ ನೆಕ್ಸ್ಟ್ ವೀಕ್ ರೈಸ್ ಬ್ರೈನ್ ಆಯಿಲ್ ಅನ್ನ ಯೂಸ್ ಮಾಡಿ. ಸೊ ಈ ರೀತಿ ಮಿಕ್ಸ್ಡ್ ಆಯಿಲ್ ಮಾಡೋದ್ರಿಂದ ನಿಮಗೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಬರೋದಿಲ್ಲ. ಆಮೇಲೆ ನಿಮ್ಗೆ ಒಬೆಸಿಟಿ ಅನ್ನೋದೀಗ ತುಂಬಾ ಹೆಚ್ಚಾಗಿದೆ, ಬೊಜ್ಜು ಅಂತ ನಾವೇನ್ ಕರಿತೇವಲ್ಲ, ಆ ರೀತಿಯ ಒಂದು ಕಾಯಿಲೆಗಳನ್ನು ಬರೋದಿಲ್ಲ. ನೆಕ್ಸ್ಟ್ ಗುಂಪು, ಐದನೇ ಗುಂಪು ನಾನು ಹೇಳ್ತಾ ಇದ್ದೇನೆ, ಅದರಲ್ಲಿ ಸಕ್ಕರೆ ಮತ್ತೆ ಬೆಲ್ಲ ಅಂತಂದ್ರೆ ಇವು ಮೇನ್ ನಮಗೆ ಎನರ್ಜಿ ಕೊಡ್ತಾವ, ಅಂದ್ರೆ ನಮಗೆ ದಿನನಿತ್ಯದ ಕೆಲಸದಲ್ಲಿ ಬೇಕಾಗುವ ಒಂದು ಶಕ್ತಿಯನ್ನು ಈ ಗುಂಪಿನ ಮೂಲಕ ನಾವು ಪಡಿತೇವೆ. ಸೊ ಆಹಾರ ಅಂತ ಬಂದಾವಾಗ ಸರ್, ನಾವು ತಿನ್ನೋ ಆಹಾರ, ನಾವ್ ಇವತ್ತೇನೋ ಮುದ್ದೆ ತಿಂದ್ವಿ, ಈಗ ಆಸನ್ ಜನ ಏನ್ ಮಾಡ್ತಾರಂದ್ರೆ ಸಾಂಬಾರ್ ಅಂತಂದ್ರೆ ಅವ್ರಿಗೆ ಏನಂತಂದ್ರೆ ಒಂದೆರಡು ಬೀನ್ಸ್ ಒಂದೆರಡು ಆಲೂಗಡ್ಡೆ ಹಾಕಿದ್ರೆ ಅವ್ರದ್ದು ಮುಗೀತು. ಸೊ ಇಲ್ಲಿ ನಮ್ಗೆ ಏನಾಗ್ತಿದೆ, ನಾನು ಇಲ್ಲಿ ಬಂದು 4 ವರ್ಷ ಆಯ್ತು, ನಂದು ಉತ್ತರ ಕರ್ನಾಟಕ. ಸೊ ಅಲ್ಲಿ ಅವ್ರನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಅವರು ಒಂದು ಸಮ ಪ್ರಮಾಣದಲ್ಲೇ ತಿಂತಾ ಇಲ್ಲ ಏನೋ ಅಂತ ಅನ್ಸುತ್ತೆ. ನಮ್ ಕಡೆ ಎಲ್ಲ ರೊಟ್ಟಿ ಜೊತೆ ನಾವು ಕಂಪಲ್ಸರಿ ಆಗಿ ಸಲಾಡ್ ತಿಂತೇವೆ. ಸೊ ಸಲಾಡ್ ಅಂತ ಬಂದವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಹಸಿ ಮೆಂತೆ ಸೊಪ್ಪು ತಿಂತೇವಿ, ಆಮೇಲೆ ಮೂಲಂಗಿದು ಏನು ಲೀವ್ಸ್ ಇರ್ತಾವಲ್ಲ ಸರ್, ಇಲ್ಲಿ ನಾನು ನೋಡ್ದಂಗೆ ಅದನ್ನ ಅಲ್ಲೇ ಕತ್ತರಿಸಿ ಬರೇ ಪಾಡ್ ಅಷ್ಟೇ ತಗೊಂಡ್ ಬರ್ತಾರೆ. ನಾ ನಮ್ಮ ಏರಿಯಾದಲ್ಲಿರೋ ಇವ್ರಿಗೂ ಹೇಳಿದ್ದೀನಿ, ನೀವ್ ಯಾಕೆ ಅದನ್ನ ಎಸಿತೀರಾ, ಏ ಕೊಡಿ ಅದನ್ನ ಜನಕ್ಕೆ, ನೀವು ಮೆಂತೆ ಸೊಪ್ಪು ಹೇಗೆ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ನೀವು ಮೂಲಂಗಿಯ ತೊಪ್ಪಲನ್ನು ತಿನ್ಬಹುದು. ಸೊ ಅದರಲ್ಲಿ ತುಂಬಾ ನಮ್ಗೆ ಬೇಕಾಗುವ ಜೀವಸತ್ವಗಳು, ಮಿನರಲ್ಸ್ ಎಲ್ಲಾ ಸಿಗ್ತಾವೆ ಅಂತ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಒಂದು ಅರಿವು ಮೂಡಿಸೋ ಒಂದ್ ಇದರಲ್ಲಿ ಯಾವುದೇ ರೀತಿಯ ಸೊಪ್ಪುಗಳನ್ನು ಎಸಿಬೇಡ್ರಿ ಅಂತ ಒಂದು ಮನವರಿಕೆ ಮಾಡ್ಕೊಡ್ತಾ ಇರ್ತೇನೆ. ಮೇಡಮ್ ಹೇಳಿದ್ರು ಯಾವ್ಯಾವ ಪದಾರ್ಥಗಳನ್ನು ನಾವು ಆಹಾರ ಅಂತ ಹೇಳಿ ವರ್ಗೀಕರಣವನ್ನು ಮಾಡ್ಕೊಂಡಿದ್ದೇವೆ, ಯಾವ್ದೆಲ್ಲವೂ ಕೂಡ ನಮಗೆ ಬೇಕಾಗುತ್ತೆ ಅನ್ನುವಂತ ವಿಚಾರಗಳನ್ನ ತಿಳಿಸ್ಕೊಟ್ರು. ಅವ್ರು ಹೇಳಿದ ಪ್ರಕಾರ ಏಕದಳ ಧಾನ್ಯಗಳು ನಮಗೆ ಬೇಕು, ದ್ವಿದಳ ಧಾನ್ಯಗಳು ನಮಗೆ ಬೇಕು, ತರಕಾರಿ ಬೇಕು, ಹಣ್ಣು ಬೇಕು, ಕೊಬ್ಬು ಬೇಕು, ಮತ್ತೆ ಸಕ್ಕರೆ ಅಂಶ ಬೇಕು. ಆದ್ರೆ ಯಾವುದು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನುವಂಥದ್ದು ಅನೇಕರಿಗೆ ಒಂದಷ್ಟು ಗೊಂದಲ ಇರುವಂತ. ಸೊ ಒಂದು ಜನರಲ್ ಆಗಿ ಸಾಮಾನ್ಯ ಜನರಿಗೆ ನಾನು ಹೇಳೋದಾತಂದ್ರೆ, ನೀವು 50 ಕೆಜಿ ಇದೀರಿ ಅಂತಂದ್ರೆ 50 ಗ್ರಾಮ್ ಆಫ್ ಪ್ರೋಟೀನ್ ಬೇಕಾಗತ್ತೆ. ಸೊ ಪರ್ ಕೆಜಿ ಬಾಡಿ ವೇಟ್ ನಮಗೆ 1 ಗ್ರಾಮ್ ಆಫ್ ಪ್ರೋಟೀನ್ ಬೇಕಾಗುತ್ತೆ. ಪ್ರೋಟೀನ್ ಅಂದ್ರೆ ಸಸಾರಜನಕ. ಸೊ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಅದು 2.5 ಕೆಜಿ ಇತ್ತಂದ್ರೆ ಅದಕ್ಕೆ 2.5 ಕೆಜಿ ಅಷ್ಟು ಗ್ರಾಮ್ ಅಷ್ಟು ಪ್ರೋಟೀನ್ ಅಥವಾ ಸಸಾರಜನಕ ಬೇಕಾಗತ್ತೆ. ಸೊ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಮಕ್ಕಳಿಗೆಲ್ಲ ವಿದ್ಯಾರ್ಥಿನಿಯರಿಗೆ ಹೇಳ್ತೇವೆ, ಬಟ್ ಜನಸಾಮಾನ್ಯರಿಗೆ ಹೇಳೋದಾತಂದ್ರೆ ನಿಮ್ಮ ಬಾಡಿ ವೇಟ್ ಎಷ್ಟಿದೆ, ನಿಮ್ಮ ತೂಕ ಎಷ್ಟಿದೆ, 1 ಗ್ರಾಮ್ ಅಷ್ಟು ಸಸಾರಜನಕ ನಿಮಗೆ ಬೇಕಾಗತ್ತೆ. ಇನ್ನ ಕಾರ್ಬೋಹೈಡ್ರೇಟ್ ಅಂತ ಬಂದಾವಾಗ ಕಾರ್ಬೋಹೈಡ್ರೇಟ್ ನಮಗೆ ಏನಿಲ್ಲ ಅಂತಂದ್ರೂ ಒಂದು 50-60% ಫ್ರಾಮ್ ಅವರ್ ಕ್ಯಾಲರಿ. ನಮ್ಮ ಊಟದಲ್ಲಿ 50-60% ಅಷ್ಟು ನಮಗೆ ಕಾರ್ಬೋಹೈಡ್ರೇಟ್ ಇಂದ ಬೇಕಾಗತ್ತೆ. ಸೊ ಕಾರ್ಬೋಹೈಡ್ರೇಟ್ ನಾನು ಹೇಳದಂಗೆ ನಮಗೆ ಏಕದಳ ಧಾನ್ಯದಿಂದ ಸಿಗುತ್ತದೆ, ಜೋಳ, ರಾಗಿ, ಅಕ್ಕಿ, ಗೋಧಿ ಅಥವಾ ಇತ್ತೀಚೆಗೆ ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳಂತ ನಾವ್ ಹೇಳ್ತೇವಲ್ಲ, ಅದರಿಂದ ನಾವು 50-60% ಕಾರ್ಬೋಹೈಡ್ರೇಟ್ ತಗೊಂಡ್ಬೇಕಾಗತ್ತೆ. ಇನ್ನ ಕೊಬ್ಬು, ಕೊಬ್ಬಿನಲ್ಲಿ ನಾನು ಹೇಳ್ದಂಗೆ ಎರಡು ರೀತಿಯ ಇದೆ, ಒಂದು ವಿಸಿಬಲ್, ಇನ್ನೊಂದು ಇನ್ವಿಸಿಬಲ್. ಒಂದು ನಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಕಣ್ಣಿಗೆ ಕಾಣುತ್ತೆ ಅಂದ್ರೆ ನಾವು ದಿನನಿತ್ಯ ಎಣ್ಣೆಯನ್ನು ಯೂಸ್ ಮಾಡ್ತೇವಲ್ಲ, ಅದು ನಮ್ಗೆ ಕಾಣಿಸುತ್ತೆ, ಇವತ್ ನಾನು 1 ಟೀಸ್ಪೂನ್ ಹಾಕದೆ 2 ಟೀಸ್ಪೂನ್ ಹಾಕದೆ ಅಂತ. ಸೊ ಇನ್ವಿಸಿಬಲ್ ಅಂತಂದ್ರೆ ಈ ಕಡಲೆ ಬೀಜದಲ್ಲಿರುತ್ತೆ, ಅದು ಕೊಬ್ಬು ನಮಗೆ ಕಾಣಿಸ್ತಿರೋದಿಲ್ಲ. ಸೂರ್ಯಕಾಂತಿಯಲ್ಲಿರುತ್ತೆ ಅಥವಾ ನೀವು ತಿನ್ನುವ ಮೊಟ್ಟೆಯಲ್ಲಿರುತ್ತೆ ಅಥವಾ ನೀವು ತಿನ್ನುವ ಒಂದು ಅನಿಮಲ್ ಫುಡ್, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಅದರಲ್ಲೂ ಕೂಡ ಕೊಬ್ಬಿರುತ್ತೆ. ಸೊ ಇದು ನಮಗೆ 10-15% ಕ್ಯಾಲರಿ ನಮಗೆ ದಿನನಿತ್ಯ ಬೇಕಾಗುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ಹೇಳೋದಾತಂದ್ರೆ ನಮಗೆ 10-20% ಪ್ರೋಟೀನ್ ಬೇಕಾಗುತ್ತೆ, 50-60% ಕ್ಯಾಲರಿಯಿಂದ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ, ಸಂಕೀರ್ಣ ಅಂತ ನಾವೇನ್ ಕರಿತೇವೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ, ಮತ್ತೆ 10-15% ಕೊಬ್ಬು ನಮಗೆ ನಮ್ಮ ದಿನ ನಿತ್ಯದ ಇದರಲ್ಲಿ ಬೇಕಾಗುತ್ತೆ. ಸೊ ಹಣ್ಣು ಮತ್ತು ತರಕಾರಿ ಎಷ್ಟು ತಿನ್ಬಹುದು ಮೇಡಮ್, ಎಷ್ಟು ತಿನ್ಬೇಕಂತಂದ್ರೆ ಬಂದ್ರೆ 3 ಸರ್ವಿಂಗ್ಸ್ ಅಥವಾ 5 ಸರ್ವಿಂಗ್ಸ್ ಅಂತ ಕರಿತೇವೆ ನಾವು. ದಿನಕ್ಕೆ 3-5 ಬಾರಿ ನಾವೇನ್ ಮಾಡ್ಬೇಕಾಗತ್ತೆ, ಹಣ್ಣುಗಳನ್ನ ತಿನ್ಬೇಕಾಗತ್ತೆ. ಸೊ ನಾವ್ ಹೇಳೋದ್ ನಿಮ್ಗೆ ಸೇಬು ಹಣ್ಣೆ ತಿನ್ನಿ, ಚಿಕ್ಕುನೆ ತಿನ್ನಿ ಅಂತ ಹೇಳ್ತಾ ಇಲ್ಲ, ನಮ್ಗೆ ನಮ್ಮ ತೋಟದಲ್ಲಿ ಬೆಳೆಯುವ. ಈಗ ಹುಡುಗರ್ನ ನಾನು ನೋಡ್ತಾ ಇರ್ತೇನೆ ಸರ್, ಇಲ್ಲಿ ಪಾನಿಪುರಿ ಮಾಡ್ತಾ ಇರ್ತಾರೆ, ಮೊದ್ಲೆಲ್ಲ 6 ಗಂಟೆ ಮೇಲೆ ಮಾರ್ತಾ ಇದ್ರು, ಈಗ 12 ಗಂಟೆಗೆ ನಿನ್ನೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೇ ಪಕ್ಕಕ್ಕೆ ಎಳ್ನೀರ್ ಇರುತ್ತೆ, ಒಬ್ರು ಇರೋದಿಲ್ಲ. ಇನ್ನ ಅಲ್ಲೇ ಪಕ್ಕಕ್ಕೆ ಬೆಟ್ಟದ ನೆಲ್ಲಿಕಾಯಿ ಮಾರ್ತಿರ್ತಾರೆ, ಕೇವಲ 10 ರೂಪಾಯಿಗೆ ಅವ್ರು 5-6 ತಗೊಂತಾರೆ, ಆದ್ರೆ ಒಂದು ಹುಡುಗಿನೂ ಅದು ತಗೊಳೋದಿಲ್ಲ. ನಾನು ನಮ್ಮ ವಿದ್ಯಾರ್ಥಿನಿಯರಿಗೆ ಅದನ್ನೇ ಹೇಳೋದು, ನೀವು ನೇರ್ಲೆಣ್ಣು ತಿನ್ನಿ, ಬೆಟ್ಟದ ನೆಲ್ಲೆಕಾಯಿ ತಿನ್ನಿ, ನೇರ್ಲೆಣ್ಣು ಇಟ್ಟಿರ್ತಾರೆ ಅದನ್ನು ತಿನ್ನೋದಿಲ್ಲ. ಸೊ ನಮ್ಗೆ ಏನಂತಂದ್ರೆ ಫ್ರೂಟ್ಸ್ ಅಂತ ಬಂದವಾಗ ದಿನಕ್ಕೆ 3-5 ಸರ್ವಿಂಗ್ಸ್ ನಾವು ತಿನ್ಬೇಕಾಗತ್ತೆ. ಮತ್ತೆ ಹಸಿರು ಸೊಪ್ಪು ಇರ್ಬೋದು ಅಥವಾ ನೀವು ತರಕಾರಿಗಳಿರ್ಬೋದು, ಅದು 500 ಗ್ರಾಮ್ ದಿನಕ್ಕೆ 500 ಗ್ರಾಮ್ ಅಲ್ಲಿ ನಾವು ತಿನ್ಬೇಕಾಗತ್ತೆ. ಸೊ ಅದರಲ್ಲಿ ನೀವು ಮತ್ತೆ ಡಿವೈಡ್ ಮಾಡ್ಕೊಳ್ತೀರಾ, ಮತ್ತೆ ವಿಂಗಡಿಸ್ ಬಳಸ್ಕೊಳ್ತೀರಾ ಅಂತಂದ್ರೆ 100 to 150 ತರಕಾರಿ ತಿನ್ರಿ, ಇನ್ನೊಂದು 100 grams ನೀವು ಹಸಿರು ತೊಪ್ಪಿನ ಪಲ್ಯ ತಿನ್ರಿ. ಮೆಂತೆ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು, ಸಬ್ಬಸ್ಗೆ ಇರ್ಬೋದು, ಅಥವಾ ನಿಮ್ಮ ಕಿರುಕ್ಸಾಲಿ ಅಂತ ನಾವೇನ್ ಕರಿತೇವೆ ಅದು ಇರ್ಬೋದು. ಇನ್ನು 100 to 150 grams ನೀವೇನ್ ಮಾಡಿ ಹಣ್ಣುಗಳನ್ನ ತಿನ್ನಿ. ಸೊ ಹಣ್ಣುಗಳಂತ ಬಂದವಾಗ ಎಲ್ಲರಿಗೂ ಏನನ್ಸುತ್ತೆ, ನಾನು ಸ್ಟ್ರಾಬೆರಿನೇ ತಿನ್ಬೇಕು, ನಾನು ಸೇಬ್, ಅದ ಕಾನ್ಸೆಪ್ಟ್ ಏನಿದೆ ಇಲ್ಲ. ನೀವೊಂದು ಕಿತ್ಲೆ ಹಣ್ಣು ತಿನ್ನಿ, ಈಗಂತೂ ಸೀಸನ್ ಇದೆ 60 rupees ಕೆಜಿ ಸಿಗ್ತಾ ಇದೆ ಸರ್. ಸೊ ಕಿತ್ಲೆ ಹಣ್ಣು ತಿನ್ನಿ, ಅಥವಾ ನೀವು ನೇರಳೆ ಹಣ್ಣಿನ ಸೀಸನ್ ಬಂದವಾಗ ನೇರಳೆ ಹಣ್ಣು ತಿನ್ನಿ, ಪಪ್ಪಾಯ ಸೀಸನ್ ಬಂದವಾಗ ಪಪ್ಪಾಯ ತಿನ್ನಿ. ಒಂದು ದೊಡ್ಡ ಪಪ್ಪಾಯ ಅವರು ಗಾಡಿ ಮೇಲೆ ಹೋಗ್ತಾ ಇರ್ತಾರೆ, ಸೊ 20 rupees ಸಿಗುತ್ತೆ. ಆದ್ರೂ ನಮ್ ಜನಕ್ಕೇನು, ನಾನು ಗಾಡಿ ಮೇಲೆ ಬಂದವನ್ ಕಡೆ ತಗೊಂಡ್ರೆ ಅದು ಇದಾಗತ್ತ ಅಂತ ಅವರು ಎಲ್ಲಿ ಹೋಗ್ಬೇಕು, ಮಾಲ್ಗೆ ಹೋಗೇ ತಗೊಂಡ್ಬೇಕು, ಕಾಸ್ಟ್ಲಿ ಇದೆ ತಗೊಂಡ್ಬೇಕು. ಈಗೆಲ್ಲ ಸ್ವಲ್ಪ ಫ್ಯಾಸಿನೇಟ್ ಆಗಿದ್ದಾರೆ, ಕ್ರೇನ್ ಬೇರಿ ಬಂದಿದಾವೆ, ಎಲ್ಲ ಮಾಲ್ ಅಲ್ಲಿ ಸಿಗ್ತಾ ಇದಾವ. ಸೊ ನನ್ನ ಒಂದು ರೆಕಮೆಂಡೇಶನ್ ಪ್ರಕಾರ ದಿನಕ್ಕೆ ನಾವು 500 grams ಹಣ್ಣು ಮತ್ತು ತರಕಾರಿಗಳನ್ನ ನಮ್ಮ ದಿನನಿತ್ಯದ ಊಟದಲ್ಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಬಂದವಾಗ ನೀವು ಮೊಟ್ಟೆ ಅಥವಾ ಮಾಂಸ ತಿನ್ನೋ ಅಭ್ಯಾಸ ಇತ್ತಂದ್ರೆ ಮಾಂಸದಲ್ಲಿನೂ ನಾವು 2 ಬಗೆಯಾಗಿ ಮಾಡ್ತೇವೆ. ಒಂದು ರೆಡ್ ಮೀಟ್ ಅಂತ ಕರಿತೇವೆ, ರೆಡ್ ಮೀಟ್ ಅಂದ್ರೆ ನಮಗೆ ಮಟನ್ ಇಂದ ಸಿಗುತ್ತೆ, ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರಲ್ಲಿ ತುಂಬಾ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಇನ್ನೊಂದನ್ನ ನಾವು ಲೀನ್ ಮೀಟ್ ಅಂತ ಕರಿತೇವೆ. ಸೊ ಲೀನ್ ಮೀಟ್ ಎಲ್ಲಿ ಸಿಗುತ್ತೆ ನಮಗೆ, ಚಿಕನ್ ಕೋಳಿಗಳಿಂದ ಸಿಗುತ್ತೆ. ಅದನ್ನ ನೀವು ವಾರದಲ್ಲಿ ಒಂದೆರಡು ಸತಿ ಹೋಗ್ಬೋದು. ಇನ್ನು ಅದಕ್ಕಿಂತ ಅತಿ ಉತ್ತಮ ಅಂತಂದ್ರೆ ಸಮುದ್ರದಿಂದ ಸಿಗುವ ಆಹಾರಗಳು. ಸಮುದ್ರದಿಂದ ಸಿಗುವ ಆಹಾರ ಅಂದ್ರೆ ಮೀನು, ಮೋಸ್ಟ್ಲಿ ನಮ್ಮ ಇದರಲ್ಲೆಲ್ಲ ಮೀನು ಹೋಗ್ತಾರೆ, ಪ್ರಾನ್ ಕ್ರ್ಯಾಬ್. ಯಾಕಂತಂದ್ರೆ ಇದರಲ್ಲಿ ಒಮೆಗಾ 3 and ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಂತ ಸಿಗ್ತವೆ. ಸೊ ಒಮೆಗಾ 3 and ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅವು ನಮ್ಮ ಒಂದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯೋದ್ರಲ್ಲಿ ಅತಿ ಮಹತ್ವವಾದ ಒಂದು ಪಾತ್ರವನ್ನ ವಹಿಸುತ್ತವೆ. ಸೊ ಈ ಒಮೆಗಾ 3 and ಒಮೆಗಾ 6 ಸಿಗೋದು ಕೇವಲ ಫ್ಲ್ಯಾಕ್ಸ್ ಸೀಡ್ ಅಂತ ಸಿಗುತ್ತೆ, ಅಗಸೆ ಬೀಜ ಅಂತ ಸಿಗುತ್ತೆ. ಇಲ್ಲಿ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅನ್ಕೊಂತೇನೆ ಅದನ್ನ. ಹೆಚ್ಚು ಜನಪ್ರಿಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಬಂದ್ಬಿಟ್ರೆ ನಮ್ಮ ಮನೆಯಲ್ಲಿ 3 ಚಟ್ನಿ ಪುಡಿಗಳು ಕಂಪಲ್ಸರಿ. ರೊಟ್ಟಿಗೆ ಒಂದು ಕಡಲೆ ಬೀಜದ್ದು, ಇನ್ನೊಂದು ಕಾಯಿ ಅಥವಾ ನೀವು ಕೊಬ್ಬರಿ ಅಂತ ಕರಿತೀರಲ್ಲ ಅದು, ಮತ್ತೆ ಈ ಅಗಸಿ ಚಟ್ನಿ ಪುಡಿ. ಸೊ ಅಗಸಿ ಚಟ್ನಿ ಪುಡಿ, ನಾವು ಯಾರು ವೆಜಿಟೇರಿಯನ್ ಇರ್ತಾರೆ, ನಾವು ಮೀನ್ ತಿನ್ನಲ್ಲ, ನಾವು ಪ್ಯೂರ್ ಸಸ್ಯಹಾರಿ ಅಂತಂದ್ರೆ ಅವರು ಅಗಸೆ ಚಟ್ನಿ ಪುಡಿನಾಗ ಹೋಗ್ಬೋದು ಅಥವಾ ಸೋಯಾಬೀನ್. ಸೊ ನೀವೀಗ ಇಡ್ಲಿ ಮಾಡ್ತೀರಾ, ದೋಸೆ ಮಾಡ್ತೀರಾ, ನೀವು ಅಕ್ಕಿ ಬೇ ಹಾಕ್ತಿರಲ್ಲ ಅದ್ರ ಜೊತೆ ಒಂದು ಇಡೀ ಅಷ್ಟು ನೀವು ಸೋಯಾಬೀನ್ ಹಾಕಿದ್ರು ನಿಮಗೆ ಅದರಿಂದ ನಿಮಗೆ ಒಮೆಗಾ 3 and ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಸಿಗ್ತವೆ. ಹೀಗೆ ನಾವು ಇಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು. ಇತ್ತೀಚಿನ ದಿವಸದಲ್ಲಿ ಆಹಾರದ ಬಗ್ಗೆ ಒಂದಷ್ಟು ಜಾಸ್ತಿ ಅರಿವು ಬಂದಿರಂಥದ್ದು. ಕೆಲವರು ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಅಂತ ಹೇಳಿ ನಾವೇ ಒಂದಷ್ಟು ಬೇಲಿಯನ್ನ ಹಾಕಬಿಡ್ತೀವಿ, ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಅನ್ನುವಂಥದ್ದನ್ನ ಹಾಕೊಳ್ಳುವಂಥದ್ದು. ಇನ್ ಯಾರಿಗೆ ಕಾಯಿಲೆ ಇರೋದಿಲ್ವೋ, ಎಲ್ಲಿ ಬಂದ್ಬಿಡುತ್ತೋ ಅಂತ ಹೇಳಿ ಕೆಲವು ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ನನ್ನ ಪ್ರಕಾರ ಇದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಅನ್ನೋದಕ್ಕಿಂತ ನಾವ್ ಏನ್ ತಿಂತೀವೋ ಅದಕ್ಕೆ ತಕ್ಕಾಗಿ ದೈಹಿಕ ವ್ಯಾಯಾಮ ಇರಬೇಕು. ಅದಿಲ್ಲಾಂದ್ರೆ ದೇಹವನ್ನ ರೋಗಗಳ ಅಂತರ ಮಾಡ್ಕೋತೀವಿ. ಈಗ ಫ್ರೈಡ್ ಫುಡ್ ಎಲ್ಲ ತಿನ್ಕೊಂಡು ನಾವು ಎಷ್ಟೋ ಬಾರಿ ತಾಜಾ ಆಹಾರನ ತಿನ್ನೋದಿಲ್ಲ, ನಾವು ಯಾವಾಗ್ಲೂ ಬೇಯಿಸಿದ್ನ ತಿಂತೀವಿ. ತಾಜಾ ಆಹಾರನ ತಿನ್ಬೇಕು, ಶುದ್ಧವಾದ ನೀರನ್ನು ಕುಡಿಬೇಕು. ಶುದ್ಧವಾದ ನೀರಿಲ್ಲದೆ ಎಷ್ಟೋ ಬಾರಿ ಕಲುಷಿತ ನೀರನ್ನು ಕುಡಿದು ಜನ ಸಾವಿಗೀಡರಿಂದ ನಾವು ನೋಡ್ತೀವಿ. ಅಂದ್ರೆ ತಾಜಾ ಆಹಾರಕ್ಕಿರುವಂತ ವೈಟಮಿನ್ಸ್ ಆಗ್ಲಿ ಪ್ರೋಟೀನ್ಸ್ ಆಗ್ಲಿ ಅದೆಲ್ಲ ನಮ್ಗೆ ಅಲ್ಲೇ ತಕ್ಷಣ ಅಬ್ಸಾರ್ಬ್ ಆಗ್ತವೆ ಬಾಡಿಯಲ್ಲಿ. ಅದರಿಂದ ತಾಜಾ ಆಹಾರವನ್ನು ತಿನ್ಬೇಕಾಗುತ್ತೆ. ಆಗಿನ ಕಾಲದಲ್ಲಿ ಇಳಿ ವಯಸ್ಸಿನಲ್ಲಿ ಅಥವಾ 60-70 years ಬೊಜ್ಜು ಬರ್ತಾ ಇತ್ತು. ಈಗ 2 to 3 years ಬೊಜ್ಜು ಕಾಣಿಸ್ಕೊತಾ ಇದೆ. ಮತ್ತೆ ಯುವಕ ಯುವತಿಯರಲ್ಲಿ ಬೊಜ್ಜು, ವಿಪರೀತ ಸೌಂದರ್ಯ ಪ್ರಜ್ಞೆ, ಅದೆಲ್ಲ ಕುಕ್ ಮಾಡಕ್ಕೆ ಜನ ಬೇಸರ ಪಟ್ಕೋತಾರೆ. ರೆಡಿ ಟು ಈಟ್ ಫುಡ್ ತಗೊಬಂದು ತಿನ್ನುವಂತದ್ದನ್ನ ಜನ ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಅದು ನಮ್ಮ ಒಂದು ಸಂಸ್ಕೃತಿಗೆ ಅಥವಾ ನಮ್ಮ ಒಂದು ಭಾರತದ ಒಂದು ಸಂಸ್ಕೃತಿಗೆ ತಕ್ಕುದಾರದಲ್ಲ. ಯಾಕಂದ್ರೆ ನಾವು ಕುಕ್ ಮಾಡಿ ಅದನ್ನ ತಿನ್ನುವಂತ ಪರಿಕಲ್ಪನೆ ನಾವು ಅವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಅದನ್ನ ಖಂಡಿತವಾಗಿ ನಾವು ಮುಂದಿನ ಜನರೇಷನ್ಗೆ ಕಂಟಿನ್ಯೂ ಮಾಡಬೇಕು. ಒಟ್ಟಾರೆ ಆಹಾರ ಅಂತ ಹೇಳಿದ್ರೆ ಇದು ಸೇವನೆಗೆ ಯೋಗ್ಯ ಅಂತ ಅಂದ್ರೆ ಎಲ್ಲಾವುದನ್ನು ಕೂಡ ನಾವು ಸೇವನೆಯನ್ನ ಮಾಡಬೇಕು, ಅದಕ್ಕೆ ತಕ್ಕನಾದಂತಹ ವ್ಯಾಯಾಮವನ್ನು ಮಾಡಬೇಕು, ಚಟುವಟಿಕೆಗಳನ್ನ ಮಾಡಬೇಕು. ನಮಗೆ ಯಾವುದನ್ನ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಇರುತ್ತೋ ಅದ್ ನಮಗೆ ಗೊತ್ತಿರುತ್ತೆ, ಅಂತದನ್ನ ನಾವು ಸೇವನೆ ಮಾಡತಕ್ಕಂಥದ್ದು ಹೆಚ್ಚು ಒಳ್ಳೇದು. ಯಾಕೆ ಅಂತ ಅಂದ್ರೆ ನಮಗೆ ಬೇರೆ ಬೇರೆ ತರಹದ ಪೌಷ್ಟಿಕಾಂಶದ ಅಗತ್ಯ ಇರುತ್ತೆ, ಹಾಗಾಗಿ ಇದೆಲ್ಲದನ್ನು ಕೂಡ ನಾವು ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಅಂತಿಮವಾಗಿ ಈ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜನರಲ್ಲಿ ಎಷ್ಟರ ಮಟ್ಟಿಗೆ ಅರಿವು ಇದೆ, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಹಾರದಲ್ಲಿ ಅರಿವನ್ನ ಮೂಡಿಸಿಕೊಳ್ಳುವಂತ ಅಗತ್ಯ ಇದೆ. ಸರ್, ಹಿಪೊಕ್ರೈಟಸ್ ಹೇಳದಂಗೆ ನಿಮ್ಮ ಆಹಾರವೇ ನಿಮ್ಮ ಔಷಧಿ, ಲೆಟ್ ಫುಡ್ ಬಿ ದೈ ಮೆಡಿಸಿನ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ತಿನ್ನುವ ಆಹಾರವೇ ಔಷಧವಾಗಲಿ ಅಂತ ಹೇಳ್ತಾರೆ ಅವರು. ಈಗ ರೀಸೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ ಒಂದ್ ಸ್ಟೆಪ್ ಅಹೆಡ್ ಆಗಿ ಅಂತಂದ್ರೆ, ನೀವು ಊಟ ಮಾಡುವ ಆಹಾರ ಫಂಕ್ಷನಲ್ ಫುಡ್ ಇಂದ ಕೂಡಿರ್ಲಿ ಅಂತ. ಸೊ ಏನಾಗುತ್ತೆ ಅಂತಂದ್ರೆ, ನಮ್ಮ ಊಟ ನಾವ್ ಏನ್ ಮಾಡ್ತೇವಲ್ಲ ಅದು ನೈಸರ್ಗಿಕವಾಗಿ ಇತ್ತಂದ್ರೆ, ಅಥವಾ ನಾವು ಏನು ಇವಾಗ ಜೀವನ ಶೈಲಿ ನಡೆಸ್ತಿದ್ದೇವಲ್ಲ, ತುಂಬಾ ಒತ್ತಡದ ಒಂದು ಜೀವನ ಶೈಲಿಯನ್ನ ನಡೆಸ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರೆ, ನಮ್ಮ ಊಟವೇ ನಮ್ಮ ಔಷಧವಾಗ್ಲಿ ಅನ್ನೋದನ್ನ ಅವರು ಮೊದ್ಲೇನೆ ಹೇಳಿದ್ದಾರೆ. ಈಗ ನಾ ಇನ್ನೂ ಒಂದ್ ಹೇಳೋದಂತಂದ್ರೆ, ನಾವು ಊಟ ಮಾಡಿ ಏನ್ ಊಟ ಮಾಡ್ತೇವೆ ಅನ್ನೋದನ್ನ ಫಂಕ್ಷನಲ್ ಫುಡ್ಸ್ ಅಂತ ನಾವೇನ್ ಕರಿತೀವಿ. ಫೈಬರ್ ಇರ್ಬೋದು, ನಾರಿನಾಂಶ ಇರ್ಬೋದು, ಅಥವಾ ಈಸ್ಟ್ರೋಜನ್ಸ್ ಅಂತ ನಾವೇನ್ ಕರಿತೀವಿ, ಸೋಯಾಬೀನ್ ದಲ್ಲಿ ಸಿಗೋದಂತದ್ದು, ಆ ರೀತಿಯ ಹಣ್ಣುಗಳನ್ನ ಅಥವಾ ಹಣ್ಣುಗಳನ್ನು ವೈಟಮಿನ್ ಸಿ ರಿಚ್ ಜೀವಸತ್ವ ಏನಿರುತ್ತಲ್ಲ ಅದನ್ನ ನಾವು ತಿನ್ಬೇಕಂತ ನಾನು ಜನರಿಗೆ ಹೇಳ್ತೇನೆ. ಇನ್ನೊಂದು, ಮಹಾತ್ಮ ಗಾಂಧೀಜಿಯವರು ಒಂದ್ ಹೇಳ್ತಾರೆ ಸರ್, ಒಬ್ಬ ವ್ಯಕ್ತಿಗೆ ರೋಗ ಬಂದರೆ ಅವರಿಗೆ ಔಷಧಿಯ ಅಗತ್ಯವೂ ಇಲ್ಲ, ಆಶೀರ್ವಾದದ ಅಗತ್ಯವೂ ಇಲ್ಲ, ಆದರೆ ಅವನಿಗೆ ಜ್ಞಾನದ ಅವಶ್ಯಕತೆ ಇದೆ ಎಂದು ಅವರು ಹೇಳ್ತಾರೆ. ಸೊ ಜ್ಞಾನದ ಅವಶ್ಯಕತೆ ಅಂತಂದ್ರೆ, ರೋಗ ಬರುವುದನ್ನ ನಾವು ಹೇಗೆ ತಡಿಬಹುದು ಅನ್ನೋದು ಒಂದು ಜ್ಞಾನ ಕೊಡಬೇಕು. ರೋಗ ಬಂದ ಮೇಲೆ ಆರೋಗ್ಯವಾದ ಆಹಾರ ಸೇವನೆ ಮತ್ತು ನೈಸರ್ಗಿಕವಾಗಿ ನಾವು ಹೇಗೆ ಒಂದು ರೋಗವನ್ನು ತಡಿಬಹುದು ಅನ್ನೋ ಒಂದು ಜ್ಞಾನವನ್ನ ನಾವು ಜನರಿಗೆ ಕೊಡ್ಬೇಕಂತ ಅವರು ತಿಳಿಸ್ತಾರೆ. ಸೊ ಲಾಸ್ಟಿಗೆ ನಾನು ಒಂದ್ ಹೇಳೋದಂದ್ರೆ, ಔಷಧ ರಹಿತ ಜೀವನ ರೋಗ ಮುಕ್ತ ಸಮಾಜವನ್ನ ಮಾಡೋದ್ರಲ್ಲಿ ನಾವು ನೀವೆಲ್ಲರೂ ಶ್ರಮಿಸಬೇಕು. ಸೊ ಇದೇ ರೀತಿ ನಾವು ನೈಸರ್ಗಿಕವಾದ ಒಂದು ಜೀವನ ಶೈಲಿಯನ್ನ ಅನುಸರಿಸಿಕೊಳ್ಬೇಕಂತ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ದೈಹಿಕ ಮಾನಸಿಕ ಬೌದ್ಧಿಕ ಒಂದು ಹಾಗೂ ಸರ್ವತೋಮುಖ ಬೆಳವಣಿಗೆಯಲ್ಲಿ ಆಹಾರದ ಪಾತ್ರ ಬಹಳ ಮುಖ್ಯವಾದದ್ದು. ಆಹಾರ, ಅದರಿಂದ ಸಿಗುವಂತ ಪೋಷಕಾಂಶ ಮತ್ತೆ ಅದರ ಆರೋಗ್ಯ, ಇದು ಮೂರು ಒಂದಕ್ಕೊಂದು ಪರಸ್ಪರವನ್ನು ನಂಟಿನ ಹೊಂದಿದೆ. ಯಾಕೆಂದ್ರೆ ಆಹಾರದಲ್ಲಿ ನಮಗೆ ಪೋಷಕಾಂಶಗಳು ಸಿಗ್ತವೆ, ಆ ಪೋಷಕಾಂಶಗಳಿಂದ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋತೀವಿ. ಹಂಗೆ ನಾವು ಹೆಚ್ಚಾಗಿ ನೇಚರ್ ಇಂದ ಕಲಿಯೋದನ್ನು ಬಹಳ ಇದೆ. ಎಲ್ಲರೂ ಈ ನಿಟ್ಟಿನಲ್ಲಿ ನಾವು ಆಹಾರದ ಒಂದು ಅರಿವು ಏನಿದೆ ಅದನ್ನ ಇನ್ನಷ್ಟು ಬೆಳೆಸ್ಕೋಬೇಕು. ಆಹಾರದ ಅರಿವು ಜನಗಳಿಗೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಇನ್ನಷ್ಟು ಮತ್ತಷ್ಟು ನಾವು ಆಹಾರದ ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಸ್ಥಳೀಯ ಆಹಾರ ಪದಾರ್ಥಗಳನ್ನ ನಾವು ಬಳಸಬೇಕಾಗಿದೆ, ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಉಪನಿಷತ್ತಿನಲ್ಲಿ ಆಹಾರ ಶುದ್ಧೋ ಸತ್ವ, ಸುದ್ದಿಹ ಸತ್ವ ಹಾಗೂ ಶುದ್ಧೋ ಆಧಾರ ಸುತಿ ಅಂತ. ಅಂದ್ರೆ ಸುಸ್ಥಿರ ಆಹಾರ ಮತ್ತೆ ಸಮತೋಲಿತ ಆಹಾರ ಮತ್ತೆ ಸುರಕ್ಷಿತ ಆಹಾರ, ಇದು ಮೂರು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಆಹಾರ ತಿಂತಾ ಇದೀವಿ, ಎಷ್ಟು ಸುರಕ್ಷಿತವಾಗಿದೆ ಅಂತ ಗೊತ್ತಿಲ್ಲ, ಎಷ್ಟು ಸಮತೋಲಿತ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದರಿಂದ ಆಹಾರ ವಿಹಾರ ಆಚಾರ ವಿಚಾರ ವ್ಯಾಯಾಮಗಳೆಲ್ಲೂ ಹಿತಮಿತವಾಗಿ ನಿರಂತರವಾಗಿದ್ದರೆ ಆರೋಗ್ಯ ಮತ್ತು ದೀರ್ಘಾಯಸ್ಸು ನಮ್ಮದಾಗುತ್ತೆ ಅನ್ನೋದನ್ನ ಗಾಂಧೀಜಿಯವರು ಕೂಡ ಅದನ್ನ ಹೇಳಿರೋದು. ಆಹಾರ ಯಾವತ್ತೂ ಮಿತವಾಗಿರ್ಲಿ ಅನ್ನೋದನ್ನ ಸಮತೋಲಿತವಾಗಿರ್ಲಿ ಸುರಕ್ಷಿತವಾಗಿರ್ಲಿ ಅಂತ ಹೇಳ್ತಾ, ನಾವು ಸೇವನೆ ಮಾಡ್ತಕ್ಕಂತ ಆಹಾರ ಏನಿದೆಯೋ ಇದ್ರ ಬಗ್ಗೆ ನಮಗೆ ಒಂದಷ್ಟು ಅರಿವು ಈಗಾಗಲೇ ಇರುವಂತದ್ದು. ಇದ್ರ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಅರಿವನ್ನ ನಾವು ಮೂಡಿಸಿಕೊಳ್ಬೇಕು. ಯಾಕೆ ಅಂತ ಅಂದ್ರೆ, ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ರೆ ಸಮಾಜವು ಕೂಡ ಆರೋಗ್ಯದಿಂದ ಕೂಡಿರುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ನಿರ್ಧಾರ ಆಗ್ತಕ್ಕಂಥದ್ದು ಆಹಾರದ ಮೇಲೆ. ಹಾಗಾಗಿ ಆಹಾರದ ಬಗ್ಗೆ ನಾವು ಇನ್ನೂ ಹೆಚ್ಚು ಹೆಚ್ಚು ತಿಳಿಯೋಣ, ತಿಳಿದು ಒಳ್ಳೆಯ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಅನ್ನುವಂಥದ್ದು. ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಎನ್ ಸುರೇಖ ಅವರಿಗೆ ಹಾಗೂ ಎಚ್ಎಂ ಶಿವಮೂರ್ತಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ವಿಶ್ವ ಆಹಾರ ದಿವಸದ ಸಂದರ್ಭದಲ್ಲಿ ಆಹಾರದ ಅರಿವು ಈ ಕುರಿತು ಹಾಸನ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎನ್ ಸುರೇಖ ಮತ್ತು ಎಚ್ಎಂ ಶಿವಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದರು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಮೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा